ಏನು ಸಂಗ, ಇಲ್ಲಿ ನಿಂತ ನೋಡಿದ್ರೆ ಕಪ್ಪದ ಗುಡ್ಡ ಕಣ್ಣಿಗೆ ಬಾ ಚಂದ. ಅಲ್ಲಿ ಹೋದ್ರೆ ಕಲ್ಲೆಷ್ಟು ಮುಳ್ಳೆಷ್ಟು ಸಂಗ, ನಾಳೆ ಸುನ್ನಾ ತಿಂದ ಮಂಗ್ಯಾಣಿಗೆ ಹಲ್ಕಿಸ್ತೀ, ಆ ಕೋಸಂಗ ಪಕ್ಷರ ಬತ್ ನೋಡು. ಏನೇ ಗಂಗಾ, ನೀ ಎಷ್ಟೋ ತಪ್ಪಿಸಿಕೊಂಡು ಹೋದ್ರು ನಿನ್ನ ಹೋದ್ರನ ಸಂಖ್ಯಾತ ಕರಿ, ಇಲ್ಲದ್ರ ಇದಾಗಿ ಇಡದಾಗ ಜಿಗಿದಾಡು ಮಂಗ್ಯಾತ ಕರಿ. ಏನೋ ಮೈತ್ರಿ ಬಾಳಣ, ನಾ ಹೋದ್ನಿ ನನ್ನ ಕಡೆಯಿಂದ ಆಗ್ಲಿಲ್ಲ, ನೀ ಹೋದ್ನಿ ನಿನ್ನ ಕಡೆಯಿಂದ ಆಗ್ಲಿಲ್ಲ, ಇದಕ್ಕೆ ಬಂದ ಹೆಂಗ ಮಾಡೋದಪ್ಪ? ಏನೋ ಮೈತ್ರಿ ಸಂಗಣ್ಣ, ಈ ಕೆಲಸ ಎಲ್ಲ ಬಿಟ್ಟು ಕೊಟ್ಟ ತೋಟದಾಗ ಶೇತಿಕೆ ಮಾಡೋದು ಬಹಳ ಒಳ್ಳೇದ ಕಾಯ್ತು ನೋಡ. ಏನೋ ಮೈತ್ರಿ ಬಾಳಣ, ಈ ಕೆಲಸ ಜರ ಕರೆಕ್ಟ್ ಬಿಟ್ಟದಂಗಾದ್ರ ಅಜ್ಜಂಗ 15 ಮಳೆ ಸಿರಿ ಬಿಟ್ಟದಲ್ಲ, ಹಂಗ ಸಿರಿ ಹುಡ್ ತಿರುಗಾಡ್ದಂಗ ಆಗ್ತೈತಿ, ಇದಕ್ಕೆ ಬಂದ ಏನ್ ಮಾಡ್ಬೇಕು ಹೇಳ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಗಣ್ಣ, ಇದಕ್ಕೆ ನಮ್ಗೆ ಏನ್ ಗೊತ್ತಾಗಂಗಿಲ್ಲ, ಇದಕ್ಕೆ ನಿಮ್ಮ ಏನ್ರ ಹೇಳ್ಬೇಕಾಯ್ತು ನೋಡ್ರಿ. ಏನೋ ಮೈತ್ರಿ ಬಾಳಣ, ಈ ಊರಾಗ ಯಾರೇ ಸಾಲನೆ ಸಕ್ಕನ ಹೇಳವ್ರದ್ರ ಅವ್ರನ್ನಾದ್ರೆ ಬೇಗನೆ ಕರ್ಕೊಂಡು ಬರುವಂತ ನಾವು. ಏನೋ ಮೈತ್ರಿ ಸಂಗಣ್ಣ, ನಾನು ಒಳ್ಳೆ ಕರ್ಕೊಂಡ್ ಬರ್ತಾನೆ ನೋಡ್ರಿ. ಆ ನಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ, ಆ ನಾಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ, ದೇವಲೋಕದಾಗ ಕೋರ ಒಂದೇ ಗಂಗೌ ಗೌರವ್ವ ಕೇಳ ನಿಂಗೌ ನೀಲವ್ವ ಕೇಳ, ಗಂಗೌ ಗೌರವ್ವ ಕೇಳ ನಿಂಗೌ ನೀಲವ್ವ ಕೇಳ, ಸಕನಾವ ಹೇಳತೇನ ಕೇಳ ಬಾರ್ಯ. ಗಂಗವ ಗೌರವ ನಿಂಗವ ನೆಲವ ಸಕನ ಹೇಳ್ತೀನಿ ಕೇಳ ಬರವ. ಇಲ್ಲಿ ಯಾರು ಸಕನ ಕೇಳಂಗ ಕಾಣೋದಿಲ್ಲ, ಮುಂದಕ್ಕೆ ಒಂದೆರಡು ಜಿ ಹೋಗಿ ನೋಡ್ಬೇಕು. ಏನೇ ಕೊರವ ಅಂಜಿ, ನೀವಾದ್ರೂ ಸಕನ ಹೇಳ್ತಾರೇನ್ರಿ? ಅಲ್ಲೋ ನನ್ನ ಮಗನ ಸಕನ ಹೇಳಕ್ ಅಲ್ಲಿಂದ ಇಲ್ಲಿಗೆ ಬಂದನೋ ಅಪ್ಪ. ಏನೇ ಕೊರವ ಅಂಜಿ, ಹಂಗಾದ್ರೆ ನಮ್ಮ ಮನೆ ತಕ ಬರ್ತಾರೇನ್ರಿ? ಆಗ್ಲಪ್ಪ ಬರ್ತಾನೆ, ನಡಿಲ್ಲ ನನ್ನ ಮಗನ ಬಂದ್ಬಿಡ್ರಲ್ಲ. ಹಾ ನಡಿಯಪ್ಪ. ಏನ ಹೋಮ ಆಯ್ತಾರ ಸಂಗಣ್ಣ, ನಿನ್ನೆ ಹೇಳಿಕೆ ಪ್ರಕಾರ ಸಾಲೋರ್ ಸಕನ ಹೇಳಕಿನ ಕೊರವಂಜನ ಕರ್ಕೊಂಬಂದೆ ನೋಡು. ಏನೋ ಮೈತ್ರಿ ಬಾಳ, ಆ ಕೊರವಂಜಿ ಒಂದ ಎಲ್ಲಿದಾಳು? ಏನೋ ಅಯ್ಯಪ್ಪ, ನಾನು ನನ್ನ ಮಗನ. ಏನೇ ಪರಮ, ಹಂಗಾದ್ರೆ ನನ್ನ ಸಕನ ಆದ್ರೆ ಹೇಳ್ಬೇಕಾಯ್ತು ನೋಡು. ಅಲ್ಲೋ ನನ್ನ ಮಗನ ಸಕನ ಹೇಳ್ಬೇಕಲ್ಲ ಯಪ್ಪ. ಏನ್ ಕೈ ನೋಡಿ ಹೇಳು, ಏನ್ ಕೌಡಿ ಒಗದ್ ಹೇಳು ನನ್ನ ಮಗನ. ಏನೇ ಕೊರವಂಜಿ, ಕೌಡಿ ಕೌಡಿ ನೋಡಿ ಒಗದ್ ಹೇಳ್ಬೇಕಾಯ್ತು ನೋಡು. ಕೌಡಿ ನೋಡಿ ಹೇಳಿ ನನ್ನ ಮಗನ, ತುಗೋ ಮಗನ ಈ ಕೌಡಿ ಆದ್ರೂ ಹಾಕೋ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಮೂರ್ ಕಾಳು ಬಿದ್ದವ, ನಿನ್ನ ಬಾಳೆ ಬಾಳ ಮೂರ ಬಟ್ಟೈತೋ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಕೊರವಂಜಿ ಬಂದ, ನಾನು ಜಲಂ ಬಾಳ ಮೂರ ಬಟ್ಟೈತ, ಅಕ್ಕನಾದ್ರೂ ಹೊರಗೆ ಹಾಕು ಅಂತ ನಾವು. ಏನೋ ಮೈತ್ರಿ ಸಂಗಣ್ಣ, ಈಗೆಲ್ಲ ಒಂದ್ ಮಾತು ಕೇಳ್ರೆ, ಇನ್ನೊಂದು ಮಾತ ಸೋಸಿ ಕೇಳಂತ. ಏನೇ ಕೊರವಂಜಿ, ಸೋಸಿ ಹೇಳ್ಬೇಕಾಯ್ತು ನೋಡು. ಯಾಕೋ ನನ್ನ ಮಗನ, ಇನ್ನೂ ಒಂದ್ ಮಾತು ಹೇಳ್ಬೇಕಲ್ಲ, ಈ ಕೌಡಿ ಅದ ಹಾಕೋ ನನ್ನ ಮಗನ. ಏನೋ ನನ್ನ ಮಗನ, ಏಳು ಕಾಳು ಬಿದ್ದವ, ನಿನ್ ಬಾಳೆ ಬಾಳ ಗೋಳ ಐತೆ ಓ ನನ್ ಮಗನ. ಏನೋ ಮೈತ್ರಿ ಬಾಳಣ, ನನ್ನ ಬಾಳೆ ಬಾಳ ಗೋಳ ಐತೆ ಒಂದ್ ವರ್ಗ ಹಾಕು. ಏನೋ ಮೈತ್ರಿ ಸಂಗಣ್ಣ, ಆಡ್ರ ಮೂರು ಮಾತ ಹುಡ್ರ ಮೂರು ಗುರಿ, ಇನ್ನ ಒಂದ್ ಮಾತು ಐತಿ, ನೀವು ಸೋಸಿ ಕೇಳ್ಬೇಕಾಯ್ತು ನೋಡು. ಏನೇ ಕೊರವಂಜಿ, ಯಾಕೋ ಇನ್ನೊಂದ್ ಮಾತು ಸೋಸಿ ಹೇಳ್ಬೇಕಾಯ್ತು ನೋಡು. ಇನ್ನೊಂದ್ ಮಾತು ಸೋಸಿ ಹೇಳ್ಬೇಕು, ಹಾಗಾದ ಇನ್ನೊಂದ್ಸಲ ಕೌಡಿ ಹೋಗಿಯಪ್ಪ. ಕೊರವಂಜಿ ನಾನಾದ್ರೆ ಹೋಗಿದ್ದೆ ನೋಡು, ಮನಸ್ಸಿನಾಗ ಇದ್ದ ಮಾತು ಕರೇ ಬಾ ಕರಿಯಲ್ಲ. ಏನೋ ನನ್ ಮಗನ, ಈ ಸಲ ಕೌಡಿ ಹೆಂಗ್ ಬಿದ್ದತ್ತಂದ್ರ ಎಂಟು ಕಾಳು ಬಿದ್ದಾವ, ನಿನಗೊಂದ್ ಹೆಣ್ಣು ಗಂಟು ಬೀಳ್ತತ್ತ ಓ ನನ್ ಮಗನ. ಕೊರವಂಜಿ ಅದು ಯಾರ ಕಡೆಯಿಂದ ಆಗ್ತೈತಿ, ಆ ಕೆಲಸ ಯಾರ ಕಡೆಯಿಂದ ಆಗ್ತತ್ತಂದ್ಯಪ್ಪ. ಈ ಕೆಲಸ ಬಂದ ನಿನ್ನ ಕೈಯಿಂದ ಆಗಂಗಿಲ್ಲ, ಇನ್ನೊಬ್ರ ಕೈಯಿಂದ ಆಗಂಗಿಲ್ಲ. ಆ ಮ್ಯಾಗಡೆ ಓಣ್ಯಾಗ ಪರಮಣ್ಣು ಮುದುಕಿ ಐತಪ್ಪ, ಆ ಮುದುಕಿ ಕಡೆಯಿಂದ ಮಾತ್ರ ಈ ಕೆಲಸ ಅಗತ್ಯವಾಗಿ ಆಗ್ತದ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಈ ಕೊರವಂಜಿ ಬಾಳ ಸಣ್ಣ ಹೇಳ್ತಾಳ, ಹೌದಲ್ಲ, ಏನ್ ಬೇಡ್ತಾಳ ಅದನ್ನ ಕೊಟ್ಟು ಕಳಿಸು ಅಂತ ನಾವು. ಏನೋ ಮೈತ್ರಿ ಸಂಗಣ್ಣ, ನಿಮ್ ಹೇಳಿಕೆ ಪ್ರಕಾರ ಆ ಕೊರವಂಜಿ ಏನ್ ಬೇಡ್ತಾಳ ನಾರು ಕೊಟ್ಟು ಕಳಿಸ್ತಾ ನೋಡ್ರಿ. ಅಲ್ರೋಯಪ್ಪ, ಹಾಗಾದ್ರೆ ನನ್ ಮುತ್ತ ರತ್ನ ಕೊಡ್ರಲ್ಲ ನನ್ಗ. ಏನ ಕೊರವಂಜಿ, ನೀ ಆದ್ರೆ ಏನ್ ಬೇಡ್ತಾ ನಾರು ಕೊಡ್ತೇನೆ ತಗೊಂತ. ಆಗ್ಲಪ್ಪ, ಹಾಗಾದ್ರೆ ಬುಟ್ಟಿ ವರ್ಷನ ಹೋಗಿ ಬರ್ತಾನೆ. ಹಂಗಾದ್ರೆ ಹಿಡ್ರಿಲ್ಲ, ಹೊರಸ್ರಿಪ್ಪ ಸಾವಕಾಶ ಹೋಗ್ರಿ. ಏನೋ ಮೈತ್ರಿ ಬಾಳ, ಆ ಕೆಲಸ ಬಂದ ಪರಮನ ಕಡೆಯಿಂದ ಆಗ್ತೈತ, ನೀ ಈಗಿನ ಹೋಗಿ ಆ ಪರಮ ಮುದುಕಿನ ಕರ್ಕೊಂಡು ಬರ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಗಣ್ಣ, ನಾವು ನೋಡ್ರಿ ಸಣ್ಣ ಹುಡುಗರ, ನಾ ಹೋದ್ರೆ ಯಾಕೆಂದ್ ಬರೈತಿಲ್ಲ ಅದ ನೋಡ್ರಿ. ಏನೋ ಮೈತ್ರಿ ಬಾಳ, ನೀ ಹೋಗೋದಾದ್ರೆ ಈ ಪ್ರಕಾರ ಹೋಗೋದಲ್ಲ. ಏನೋ ಮೈತ್ರಿ ಸಂಗಣ್ಣ, ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರಿ ಬಾಳಣ್ಣ, ನಿನ್ನ ಸೋದರಳಿ ಸಂಖ್ಯಾಗ ಈ ಸದ್ಯ ಆಚಾರಿ ಬಹಳ ಜೋರ್ ಐತಿ. ಈಗ ಸದ್ಯ ಮಾರಿ ಸಿಗ್ತೈತಿ ಬಂದ್ರ ಜೋರ್ ಕರ್ತ ಬರ್ಲಿಲ್ಲ ಮಾರಿ ಸಿಗಾಗಿಲ್ಲ. ಇಷ್ಟ ಹೇಳೋ ತಾನ ಬಂದ ಬರ್ತಾಳ. ನಾನು ಒಳಗೆ ಹೋಗಿ ಬರ್ತಾನೆ. ನೀವ್ಯಾ ಸೇರ ಅಂತಾರ್ರಿ? ಏನ ಪ್ರಮ ನೀವಾದ್ರೂ ಮನೇಲಿ ಇದ್ದೀರೇನ್ರಿ? ಹೊರಗೆ ಕರೆಯವ್ರ ಯಾರು? ಓ ನನ್ನ ಮಗನ. ಏನ ಏನ ಪ್ರಮ ಹೊರಗೆ ಕರೆಯವ್ರ ಬಹಳ ನೋಡ್ರಿ. ಯಾಕೋ ಅಪ್ಪ ಬಹಳ ನಾನು ಕರೆ ಕಳಿಸಿದ ಕಾರಣ ಏನೋ ನನ್ನ ಮಗನ. ಏನ ಪ್ರಮ ನಿನ್ನ ಸಾಧನ ಸಂಖ್ಯೆ ಆಗ ಬಹಳ ಜಾರ ಜೋರ್ ಐತಿ. ನೀವಾದ್ರೂ ಬರ್ಬೇಕಾಯ್ತು ನೋಡು. ಬಹಳ ಸಿಕ್ ನೀಟತಿ. ಹಾಗಾದ್ರೆ ನಡೆದ ಬಿಡ ಬಂದ ಬಿಡ್ತಾನೆ. ಹಂಗಾದ್ರೆ ಬಂದ್ ಬಿಡ್ಲ. ನಿನ್ನ ಹೇಳಿಕೆ ಪ್ರಕಾರ ಕರ್ಕೊಂಡ್ಬಂದ ನೋಡ್ರಿ. ಏನೋ ಮೈತ್ರಿ ಬಾಣ ಹಾಕುವ ಪರಮದ್ರೆ ಏನಾಳು? ಯಾಕೋ ಅಪ್ಪ ನನ್ನ ಸೋದರಳ್ಯ ನಿನಗೆ ಏನಾಗೈತೆ? ಓ ಕಮ್ಮ ನಿಂತಂಗ ಚಲೋ ನನ್ನ ಇತ್ತಲ್ಲ. ಏನೇ ಪರಮ ನಾವು ನೋಡ್ರಿ ಸಾರ್ ನೋಡುವ. ಹೌದಲ್ಲ ಅಪ್ಪ. ನಾವು ಕರೆದ್ರೆ ಬರ್ಲಿಕ್ಕಿಲ್ಲ ಅಂತೇಳಿ ಈ ರೀತಿ ಹೇಳಿ ಕಳಿಸಿ ನೋಡು. ಯಾಕೋ ಅಪ್ಪ ನಂದ ಅಂತ ಅವಸರ ಕೆಲಸ ಏನೋ ನನ್ನ ಮೊಮ್ಮಗನ. ಏನೇ ಪರಮ ಮ್ಯಾಗಡೋಣ್ಯಾಗ ಉದ್ದ ಅಂದ್ರೆ ಉದ್ದಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಕರ್ರಿಗೆ ಅಂದ್ರೆ ಕರ್ರಿಗಲ್ಲ, ಕೆಂಪು ಅಂದ್ರೆ ಕೆಂಪಗಲ್ಲ, ಕೆಂಪಲ್ಲ. ಸಾಂಬಾರ್ ಹೆಂಗೈತಿ? ಅಕ್ಕಿನಾದ್ರೆ ತಂದ ನನ್ನ ಕೈವಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮೊಮ್ಮಗನ ಹಿಂಗ ಹೇಳಿದ್ರೆ ನನ್ನ ಗುರ್ತಾಗ್ಲಿಲ್ಲ. ಅಕ್ಕಿ ಯಾರ ಚಂದವಾಗಿ ಹೇಳು ಅಪ್ಪ. ಏನೇ ಪರಮ್ಮ ಮ್ಯಾಗಡೋಣ್ಯಾಗ ಲಗಳಾರಿ ಗಂಗಾ ಲಗಳಾರಿ ಗಂಗಾ ಅನ್ನೋಬೇಕು ಹುಡುಗಿ ಐತಿ. ಅಕ್ಕಿನಾದ್ರೆ ತಂದ ನನ್ನ ಕೈವಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮಗನ ಲಗಳಾರಿ ಗಂಗಾ ಅಂದ್ರೆ ದೊಡ್ಡ ಮಂತಾನ ಹೆಣ್ಮಗಳದಾಳು. ಅಕ್ಕಿ ಸವಾಸ ಬೇಡ, ಸುಮ್ನ ಮನೆಗೆ ಹೋಗೋ ಅಪ್ಪ. ಏನೇ ಪರಮ್ಮ ಕೆಲಸ ಬಂದು ಮಾಡಿಕೊಡ್ಲೇಬೇಕು ನೋಡು. ಆ ಕೆಲಸ ಮಾಡಿಕೊಡಬೇಕು ಅಪ್ಪ. ಆ ಕೆಲಸ ನಿನಗೆ ಮಾಡಿಕೊಡಬೇಕಂದ್ರೆ ನನಗಾದ್ರೆ ನೀ ಏನ್ ಕೊಡ್ತೀವೋ ನನ್ನ ಮೊಮ್ಮಗನ. ಪರಮ್ಮ ನನ್ನ ಜೀವ ಒಂದು ಬಿಟ್ಟು ಬೇಡದು ಕೊಡ್ತೇನೆ. ಜೀವ ಒಂದು ಬಿಟ್ಟು ಬೇಕಾದ್ ಕೊಡ್ತಿ ಆಗ್ಲೇ ಅಪ್ಪ. ನಿನ್ನ ಜೀವ ನನಗೇನ್ ಬೇಕಾಗಿಲ್ಲ ಅಪ್ಪ. ನನಗೆ ಮುದುಕಗ ನನಗೆ ಏನಾರ ಹೊಟ್ಟಿ ವಸ್ತ ಕೊಟ್ರೆ ಸಾಕ. ಆಗ್ಲೇ ಅಪ್ಪ ಈಗಲೇ ಹೋಗಿ ಕರ್ಕೊಂಡ ಬರ್ತೇನೆ. ಆಯ್ತು ಹೋಗಿ ಬರಂತ. ಅವು ಗಂಗಾ ಅದಿಯನ್ನ ಮನಿ ಒಳಗ ಹೇಳ್ತೀನಿ ಕೇಳ್ರಿ. ಹೋಗಿ ದೇವರಿಗೆ ಗೋಡ ಅದಕ್ಕ ನಿನ್ ಮ್ಯಾಗ ಆಸೆ ಇಟ್ಟ ಅಲ್ಲಿಂದಲ್ಲಿಗೆ ಪ್ರಸಾದ ತಂದ ನಮ್ಗಳ ತಗೋಯವ್ವ ಪ್ರಸಾದ ಆದ್ರೂ ಹಚ್ಕೋ ಅಮ್ಮ ನಿನ್ ಫಳಾರ್ ತಿನ್ಬೇಕಲ್ಲ ಹೌದವ್ವ ಫಳಾರ್ ಆದ್ರೂ ತಿನ್ಬೇಕು ನೋಡ ಆಗ್ಲಿ ಅಮ್ಮ ಫಳಾರ್ ಆದ್ರೆ ತಿನ್ ನೋಡಮ್ಮ ತಿಂದಲ್ಲ ಪಟ್ನನ ಸೌತೆ ಸಿಕ್ಕಿ ನೋಡ ಅಮ್ಮ ತೂತು ಅಂತ ಉಳಿನ್ರಿ ಯವ್ವ ಉಗುಳಿದ್ರೆ ಉಗುಳು ಅಲ್ಲಕ ರಸ ಆದ್ರ ಹೊಟ್ಟೆಗೆ ಇಳಿದತ್ ನೋಡ ಈ ಫಳಾರ ಬಂದ ಯಾರು ಈ ಫಳಾರ ಬಂದ ನನ್ನ ಸೋದರಳ ಸಂಖ್ಯಾನು ನೋಡ ಯವ್ವ ಅಮ್ಮ ನಿನ್ ಇದ ಕೆಲ್ಸಕ್ ಬಂದಿ ಯವ್ವ ಬಾಳ ಒಳ್ಳೆ ಕೆಲ್ಸ ಕೇಳ್ರಿ ಆಗ್ಲ ನಮ್ಗಳ ಹೇಳಲ್ಲ ಯಾರ ಬದಕಯಮ್ಮ ಯಾರಣ ಕೇಳಿ ಯಾರಣ ಕೇಳಿದೆ ದಾನ ಮಾಡ ಬಲ್ಲಿದ ನನ್ ಬಲ್ಲಿದ ನಾ ನಿಂದೆಲ್ಲ ಅಲ್ಲ ನಿನ್ನೆ ಮೂರು ಸಂಜೆ ಹಳ್ಳೋಗಿದ್ದು ಬಳ ಮಾಡಿ ಕರೆದು ನಾ ಏನ್ ನೋಡಿಲ್ಲ ಕರ್ದಿಲ್ಲ ಒಟ್ಟ ಇಲ್ಲ ನೋಡಿದನ್ಲ ಅಮ್ಮ ಇಲ್ವಾ ಅಲ್ಲ ಈ ಮಾತ್ ಕೇಳಿ ಚಲೋ ಆತೇವ್ನಿ ಆಹಾ ಕೇಳಿಲ್ಲ ಅಂದ್ರ ನಿನ್ ಮತ್ ಕೆಲಸ ಕೇಳ್ತತೆ ಏನ್ ಮಾಡ್ತಿ ಮತ್ತಾದ್ರ ಹೇಳ್ತೀನಿ ಕೇಳ ಹೇಳವ ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ನೀ ಯಾವ ಪಾತರ ಗೀತಿ ಬಂದ ಹಾರ್ಯಾಡದಿಯ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀ ಯಾವ ಪಾತರ ಗೀತೆ ನನಗಂತಿ ಕುಂಟಲ ಗೀತಿ ನೀ ಯಾವ ಪಾತರ ಗೀತಿ ಬಂದ ಹಾರ್ಯಾಡದಿಯ ಪಾತರ ಗೀತಿ ನನಗಂತಿ ಕುಂಟಲ ಗೀತಿ ಹುಡುಕಿಗೆ ಬಾಯಿಗೆ ಬಂದಂಗ ಮಾತಾಡ್ತಿ. ನಿಂದೆಲ್ಲ ನನಗ ಚಾಡೆ ಎಲ್ಲ ಗೊತ್ತತಿ. ನೀ ಮಾತು ಕೇಳ್ದಿ ಚಲೋ ಆತ, ಇಲ್ದ್ರೆ ಇರ್ಪಕ್ಸಿ ಬಸವಂತ ಕರಿತಾನ ನನ್ನ ಮಗಳ. ಅಮ್ಮ ನಿನ್ನ ಮಾತು ಕೇಳಬೇಕಲ್ಲ. ಹೇಳಬೇಕಲೇವ ಅಮ್ಮ, ಮತ್ತೆ ಹೇಳ್ತೀನಿ ಕೇಳ್ರಿ. ಆಗ್ಲೇವ ಹೇಳಲ್ಲ. ಅಮ್ಮ ನಿನ್ನ ಮಾತ ಕೇಳಿದಾರ ಗೊತ್ತಲ್ಲ ಹರಿತೈತಿ ನಾಯ. ಹೋಗ್ಬೇಡ ಅಲ್ಲ, ಬಸವನ ಜಾತ್ರೆಗೆ ಹೋದಾಗ ವಚನ ಏನಂತ ಕೊಟ್ಟಿದ್ ನನ್ನ ಮಗಳ. ಏನಂತ ಕೊಟ್ಟಿನ್ರಿ? ಅಲ್ಲ, ನನ್ನಂಗ ನಿನಗೂ ಪರಿಸ್ಥಿತಿ ಬರುದ, ನಿನ್ನಂಗೂ ನನಗೂ ಬಂದತ್ತೇವ. ನನ್ನ ಮಾತು ಹೇಳ್ಬೇಡ ಅಂತೇಳಿ ವಚನ ಕೊಟ್ಟಿದ್ದಿಲ್ಲೇವ. ಈಗ ನಿನ್ನ ಮಾತು ಯಾರು ಮುಂದೆ ನಾ ಹೇಳಿಲ್ಲ. ಈಗ ಅವಾಗ ನಿನಗೆ ಹೆಂಗ್ ಪರಿಸಂಗ್ ಬಂದತ್ಲ, ಈಗ ನನಗೂ ಹಂಗ ಬಂದತಿ. ಕೇಳಬೇಕು ನನ್ನ ಮಗಳ. ಅಮ್ಮ ಮಾತು ಕೇಳಬೇಕ? ಹೌದೇವ, ಕೇಳಬೇಕಲ್ಲ, ವಚನ ಕೊಡಬೇಕ. ಹೋಗ್ತೀನಿ ಕೇಳ್ರಿ. ಆಗ್ಲೇವ ಹೇಳ. ಕೊಟ್ಟ ವಚನ ತಪ್ಪವಲ್ಲ ಬೇಗನೆ ಹೋಗಿ ಸಂಜಾನ್ ಕರ್ಕೊಂಡ್ ಬರುತ್ತೆ. ಆಗ್ಲೇ ಈಗಲೇ ಹೋಗಿ ಕರ್ಕೊಂಡ್ ಬರ್ತಾನೆ. ಏನೋ ನನ್ನ ಮೊಮ್ಮಕ್ಕಳೇ ಹೋಗಿ ನಡ್ರಿಪ್ಪ. ಪರಮ ಹೋಗಣನ್ರಿ, ನನಗೆ ಏನೇನ್ ತಂದು ಕೊಡ್ತೀನಿ ಅಂದ್ರೆ ಕೊಟ್ರಿಪ್ಪ. ಪರಮ ನೀ ಏನ್ ಬೇಡ ಬಂಗಾರ ಬೇಡ ಕೊಡ್ತೀನಿ, ನಡ್ದ ಬಿಡ್ರಪ್ಪ. ಯಾವ ಮಗಳ ನಾನಾದ್ರೂ ಸಂಜಾನ್ ಕರ್ಕೊಂಡ್ ಬಂದ ನೋಡ್ಯವ? ಹೌದಲ್ಲ ಇವ ಇಲ್ಲೇ ಹೋದ್ರಿ ಗಂಗಾ ಚಂದ್ರ ಹೇಳು. ಮೇಲೆ ಇದಂತೆ ನೀರ್ ತೊಂದು ಒಳಗಡೆ ಬರುತ್ತಾರೆ. ಗಂಗಾ ನಾನು ಅದ್ರ ಕೈಕಾಲ ಮುಖ ತಕೊಂಡು ಬಂದಿದ್ದೇನೆ. ಬಾಳಪ್ಪಣ್ಣ ನೀವು ಆದ್ರೂ ಮುಕ್ ಮಿಗಿ ತೋಡ್ರಿ, ಕೈಕಲ್ ಮಾಡಿ ತಕೊಂಡ್ ಬಂದ್ ಬಿಡ್ರಿ. ಬಂದಿದ್ದೆ ನೋಡು. ಆಗ್ಲಿ ಸಂಘ, ಊಟ ಅಂತೂ ಆತ್ರಿ. ಗಂಗಾ ಊಟ ಆಯ್ತು ನೋಡು. ತಲಪನ ಆತ್ರಿ, ಮುಗಿತ್ರಿ. ಬಾಳಪ್ಪಣ್ಣ ನಿಮ್ದ ನಮ್ದು ಆತ್ರಲ್ಲ. ಹೌದಿಲ್ಲ ಸಂಘ, ನಾವ್ ಅದ್ರ ಮಂಚಕ್ ಹೋಗೋಣ, ನಿಮ್ಗೆ ಯಾವ ಹೇಳ್ಬರ್ರಿ. ಏನೋ ಮೈತ್ರಿ ಮಾಡೋಣ. ಗಂಗಾ ನಿಮ್ಮಲ್ಲಿ ಮೂರು ಏಕಾಂತ ಮಾತು ಮಾತಾಡ ಅದಾವು, ಮಾತಾಡಿ ಬರ್ತನಕ ಸ್ವಲ್ಪ ಹೊರಗೆ ನಿಲ್ಬೇಕಾಯ್ತು. ಏನೋ ಮೈತ್ರಿ ಸಂಘಣ್ಣ, ಈ ಜನದಾಗ ನಾನು ಇಲ್ಲೇ ಕೊತ್ತ ಕುಣಿಸು. ಅದೇ ಒಂದ್ ಮಾತು ಕರಿತೇನು, ಒಂದ್ ತಾಸು ನಿಲ್ತೇನ, ಎರಡು ಮಾತು ಕರಿತೇನು. ನೀ ದೇರ್ಕಂತ ಬರ್ತೀನಿ ಕೊತ್ತ ಮನೆಯಲ್ಲಿ ಸಾಕ್ಷಿ ತಾನ ಹೊಟ್ಟೆ ಹೋಗ್ತೇನೆ ನೋಡು. ಏನೋ ಮೈತ್ರಿ ಮಾಡೋಣ, ಒಂದೇ ಒಂದ್ ಮಾತು ಕರಿ ಕೊಡೋದು ಬರ್ತೇನೆ, ಸ್ವಲ್ಪ ನಿಲ್ಬೇಕಾಯ್ತು ನೋಡು. ಆಗ್ಲಿ ಸಂಘ, ಬಂದ ಕರ್ ಹೋಗಿ ನೋಡ್ರಿ. ಗಂಗಾ ಹೋಗಿ ಸಂಘ ಮಂಚಕ ಹೋಗೋ ನಾಟಿ. ಒಂದ್ ಮಾತು ಕರ್ದಿ ಒಂದ್ ತಾಸ್ ನಿತ್ನಿ, ಎರಡು ಮಾತು ಕರ್ದಿ ಎರಡು ತಾಸ್ ನಿತ್ನಿ. ಇದ ಕುತ್ತ ಮಂದಿ ನೀ ಆದ್ರೂ ಬರಲಿಲ್ಲ ಚೆಲ್ಲ, ಇದ ಕುತ್ತ ಮಂದಿ ಸಾಕ್ಷಿ ಇಟ್ಟ, ನಾನು ಹೊಂಟೆದ್ ಹೋಗ್ತೇನೆ ನೋಡು. ಆರೋತಿ ಬೆಳ ಗುವೆನಾ ಜಯ ಜಯ. ಸಣ್ಣಾಟ ಸಂಗ್ಯಾ ಗಂಗಾ ಸಂವಾದ ಸನ್ನಿವೇಶ ಇಷ್ಟು ತನಕ ಪ್ರಸಾರ ಆದ್ದು. ಪ್ರಸ್ತುತಪಡಿಸಿದವರು ಚಿಕ್ಕೋಡಿ ತಾಲೂಕು ಕುಂಗಟೋಳಿಯ ಮಾರುತಿ ಕೇದಾರಿ ಕಮತೆ ಹಾಗೂ ಮೇಳದವರು. ಇನ್ನು ಗ್ರಾಮೀಣ ಬಾಂಧವರೇ, ಕೃಷಿ ವಾರ್ತೆ ಕೇಳೋಣ. ಕೀಟ ನಿರ್ವಹಣೆಯ ಹಲವಾರು ಕ್ರಮಗಳಲ್ಲಿ ಬೇಸಾಯ ಪದ್ಧತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಏಕೆಂದರೆ ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಈ ಕ್ರಮಗಳು ಅತಿ ಕಡಿಮೆ ವೆಚ್ಚದಲ್ಲಿ ಮತ್ತು ವಾತಾವರಣವನ್ನು ಮಾಲಿನ್ಯಗೊಳಿಸದೆ ಸಮರ್ಪಕ ರೀತಿಯಲ್ಲಿ ಕೀಟ ಹತೋಟಿಯನ್ನು ಮಾಡುತ್ತವೆ. ಕೀಟಗಳ ಜೀವನ ಚರಿತ್ರೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಸಾಯ ಪದ್ಧತಿಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡುವುದು ಸೂಕ್ತ. ಸೂಕ್ತ ಸಮಯದಲ್ಲಿ ನಾವು ಸೂಕ್ತ ಬೇಸಾಯ ಪದ್ಧತಿಯನ್ನು ಅಳವಡಿಸುವುದು ಅತಿ ಮುಖ್ಯ. ಏಕೆಂದರೆ ಕೀಟಗಳಲ್ಲಿ ಅವುಗಳಿಂದಾಗುವ ಹಾನಿಗಳಲ್ಲಿ ವೈವಿಧ್ಯತೆ ಇರುತ್ತೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯನ್ನು ಅನುಸರಿಸುವುದು ನಾವು ಗಮನದಲ್ಲಿಡಬೇಕಾದ ಅತಿ ಮುಖ್ಯವಾದ ಸಂಗತಿ. ಒಂದೇ ಭೂಮಿಯಲ್ಲಿ ಪದೇ ಪದೇ ಹತ್ತಿ ಬೆಳೆಯನ್ನು ಬೆಳೆಯುವುದರಿಂದ ಕಾಯಿಕೊರಕಗಳ ಬಾಧೆ ಹೆಚ್ಚಾಗುವುದರಿಂದ ಜೋಳ ಅಥವಾ ಶೇಂಗಾ ಬೆಳೆಯೊಂದಿಗೆ ಬೆಳೆ ಪರಿವರ್ತನೆ ಮಾಡುವುದು ಸೂಕ್ತ ಎಂದು ಕಂಡುಬಂದಿದೆ. ಕೆಲವು ಬೆಳೆಗಳು ಅಥವಾ ತಳಿಗಳು ಹೆಚ್ಚು ಕೀಟಗಳನ್ನು ಆಕರ್ಷಿಸುವ ಗುಣ ಹೊಂದಿರುವುದರಿಂದ ಅಂತಹ ಬೆಳೆಗಳನ್ನು ಗುರುತಿಸಿ ಅವುಗಳನ್ನು ಮುಖ್ಯ ಬೆಳೆಯ ಜೊತೆಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರತಿ 15-20 ಸಾಲಿಗೆ ಒಂದು ಸಾಲಿನಂತೆ ಬೆಳೆಯಬೇಕು.